ಆಗುವ ಸಾಧ್ಯತೆ ಇದ್ದು ಆಗಸ್ಟ್ 28ರಂದು ರೆಡ್ ಅಲರ್ಟನ್ನು, ಆಗಸ್ಟ್ 29 ಹಾಗೂ 30ರಂದು ಆರೆಂಜ್ ಅಲರ್ಟನ್ನು ಘೋಷಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಸಹಕಾರ ವ್ಯವಸ್ಥೆ ಬಲವರ್ಧನೆಗೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಅವಧಿ ಸೆಪ್ಟೆಂಬರ್ 1ರವರೆಗೆ ವಿಸ್ತರಿಸಿದ ಸರ್ಕಾರ. ಬೆಂಗಳೂರಿನಲ್ಲಿ ನಾಳೆ ರೈಲ್ವೆ ಮೇಲ್ಸೇತುವೆ ಹಾಗೂ ಕೆಳಸೇತುವೆಗಳ ನಿರ್ಮಾಣ ಕುರಿತಂತೆ ಕೇಂದ್ರ ಸಚಿವ ವಿ ಸೋಮಣ್ಣ ಸಭೆ. ಕೇರಳ ಗಡಿಭಾಗ ತಲಪಾಡಿಯಲ್ಲಿ ಬಸ್ ಅಪಘಾತ, ರಾಜ್ಯದ 6 ಮಂದಿ ಸಾವು. ಕರಾವಳಿ ಜಿಲ್ಲೆಗಳು ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆ. ದಕ್ಷಿಣ ಕನ್ನಡ ಉಡುಪಿಯಲ್ಲಿ ರೆಡ್ ಅಲರ್ಟ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ. ಆಕಾಶವಾಣಿ ಬೆಂಗಳೂರು. ಕೃಷಿರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗದಲ್ಲಿ ಮೊದಲಿಗೆ ಹವಾಮಾನ ವರದಿಯನ್ನು ಕೇಳುವಿರಿ. ನಂತರ ಪ್ರಗತಿಪರ ರೈತ ಮಹಿಳೆ ರಾಧಾಮಣಿಯವರೊಡನೆ ಸಂದರ್ಶನವನ್ನು ಕೇಳಬಹುದು. ಆನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ದುಗ್ಗದಹಳ್ಳಿಯ ಶಿವಮ್ಮ ಮತ್ತು ಸಂಘಟದಿಂದ ಸೋಪಾನೆ ಪದ ಪ್ರಸಾರವಾಗಲಿದೆ. ಈಗ ಮೊದಲಿಗೆ ಒಂದು ಜಾಹೀರಾತು. जन का रखे ध्यान टीबी मुक्त भारत अभियान. जन जन का रखे ध्यान टीबी मुक्त भारत अभियान. निक्षय मित्र तो हम सबका साथ निभाते. टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते. जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार. निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है. आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं. अधिक जानकारी के लिए नजदीकी आयुष्मान आरोग्य मंदिर जाएं. स्वास्थ्य एवं परिवार कल्याण मंत्रालय द्वारा जनहित में जारी. ಈಗ ಹವಾಮಾನ ವರದಿ. ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ. ನಾನು ಸಿಎಸ್ ಪಾಟೀಲ್, ವಿಜ್ಞಾನಿ, ಹವಾಮಾನ ಕೇಂದ್ರ ಬೆಂಗಳೂರು. ನಾನು ಮುಂದಿನ 7 ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನದ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಎಂದು ಕರಾವಳಿ, ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದೆ. ಪ್ರಮುಖವಾಗಿ ಗೆರಸೊಪ್ಪ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 17 ಸೆಂಟಿಮೀಟರ್, ಯದ್ರೇಮಿ ಕಲಬುರಗಿ ಜಿಲ್ಲೆಯಲ್ಲಿ 9 ಸೆಂಟಿಮೀಟರ್, ಆಗುಂಬೆ ಶಿವಮೊಗ್ಗ ಜಿಲ್ಲೆಯಲ್ಲಿ 11 ಸೆಂಟಿಮೀಟರ್ ಮಳೆಯಾಗಿದೆ. ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನೆಂದರೆ, ಛತ್ತೀಸ್ಗಢದಲ್ಲಿ ಲೋ ಪ್ರೆಷರ್ ಸಿಸ್ಟಮ್ ಇರುವುದರ ಹಿನ್ನೆಲೆಯಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 3ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಆಗಸ್ಟ್ 28 ಹಾಗೂ 29ರಂದು ವ್ಯಾಪಕವಾಗಿ, ಆಗಸ್ಟ್ 30ರಿಂದ ಸೆಪ್ಟೆಂಬರ್ 3ರವರೆಗೆ ಕೆಲವು ಕಡೆ ಮಾತ್ರ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಅತಿ ಭಾರಿ, ಕೆಲವೊಂದು ಕಡೆ ಅತ್ಯಂತ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಆಗಸ್ಟ್ 28ರಂದು ರೆಡ್ ಅಲರ್ಟನ್ನು, ಆಗಸ್ಟ್ 29 ಹಾಗೂ 30ರಂದು ಆರೆಂಜ್ ಅಲರ್ಟನ್ನು ಘೋಷಿಸಲಾಗಿದೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಆಗಸ್ಟ್ 31ರಿಂದ ಸೆಪ್ಟೆಂಬರ್ 3ರವರೆಗೆ ಯೆಲೋ ಅಲರ್ಟನ್ನು ಘೋಷಿಸಲಾಗಿದೆ. ಬೀದರು, ಕಲಬುರಗಿ, ಯಾದಗಿರಿ, ವಿಜಾಪುರು, ಬೆಳಗಾವಿ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಆಗಸ್ಟ್ 28ರಂದು ಆರೆಂಜ್ ಅಲರ್ಟನ್ನು, ಆಗಸ್ಟ್ 29ರಂದು ಯೆಲೋ ಅಲರ್ಟನ್ನು ಕೊಡಲಾಗಿದೆ. ಬೆಂಗಳೂರಿನಲ್ಲಿ ಆಗಸ್ಟ್ 28 ಹಾಗೂ 29ರಂದು ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ. ಕೃಷಿರಂಗದಲ್ಲಿ ಇನ್ನು ಮುಂದೆ ಪ್ರಗತಿಪರ ರೈತ ಮಹಿಳೆ ರಾಧಾಮಣಿ ಅವರೊಡನೆ ಸಂದರ್ಶನ. ಸಂದರ್ಶಕರು ರಾಜಲಕ್ಷ್ಮಿ, ರಾಜೀವ್. ಎಲ್ಲಾ ಕೇಳುಗರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಕೇಳುಗರೇ, ಇಂದು ನಾವು ಯಶಸ್ವಿ ಕೃಷಿ ಮಹಿಳೆ ಒಬ್ಬರನ್ನ ಪರಿಚಯ ಮಾಡಿಕೊಳ್ತಿದ್ದೇವೆ. ಇವರು ಸಮಗ್ರ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರ ಅನುಭವವನ್ನು ಈಗ ನಾವು ಕೇಳೋಣ, ಬನ್ನಿ. ನಮಸ್ಕಾರ. ನಿಮಗೂ ನಮಸ್ಕಾರ ಮೇಡಮ್. ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ರಾಧಾಮಣಿ. ನಾವು ದೊಡ್ಡಬಳ್ಳಾಪುರ ತಾಲೂಕು ಮದ್ರೆ ಹೋಬಳಿ ಬಂಡೇನಪಳ್ಳದಿಂದ ಬಂದಿದ್ದೀವಿ. ತಾವೇನು ಓದ್ಕೊಂಡಿದ್ದೀರಾ? ನಾವು SSLC ಓದಿದ್ದೀವಿ. ಬೆಂಗಳೂರಲ್ಲಿದ್ದ ಕೋವಿಡ್ ಟೈಮಿಗೆ ಊರಿಗೆ ಬಂದ. ಫಸ್ಟ್ ನೀಲಗಿರಿ ಗಿಡ ಇತ್ತು ನಮ್ಮದು. ನೀಲಗಿರಿ ಗಿಡನೆಲ್ಲ ತೆಗೆಸ್ಬಿಟ್ಟು ಈಗ ಸರ್ಕಾರದಿಂದ ಆದೇಶ ಮಾಡ್ತು ನೀಲಗಿರಿ ಗಿಡ ತೆಗಿಬೇಕು ಅಂತ. ಅದನ್ನು ತೆಗೆಸ್ಬಿಟ್ಟು ನಾವು ಇವಾಗ ಕೃಷಿ ಮಾಡೋಣ ಅಂತ ಹೇಳ್ಬಿಟ್ಟು ಇದು ವ್ಯವಸಾಯ ಮಾಡ್ತಾ ಇದ್ದೀವಿ. ವ್ಯವಸಾಯ ಮಾಡ್ತಾ ಇದ್ದೀವಿ. ಏನು ವ್ಯವಸಾಯ ಮಾಡ್ತಿದ್ರೆ? ಎಷ್ಟು ಎಕರೆ ಇದೆ ನಿಮ್ದು? ನಮ್ದು 4 ಎಕರೆ ಇದೆ. 1 ಎಕರೆಗೆ ನೀಲಗಿರಿ ಗಿಡ ಇದೆ. ಇನ್ನು 3 ಎಕರೆ ಒಳಗೆ 1 ಎಕರೆಗೆ ಬೋರ್ ಹಾಕ್ಸಿದೀವಿ. ಅದಕ್ಕೆ ಅಡಿಕೆ ಉಣಿದ್ವಿ. ಇನ್ನು 2 ಎಕರೆ ರಾಗಿ ಬೆಳಗ್ಗೆ ಬೆಳೀತಾ ಇದ್ದೀವಿ. ನೀಲಗಿರಿ ಗಿಡನ ತೆಗೆಸ್ತು. ನೀಲಗಿರಿ ಗಿಡದಿಂದ 1.5 ಲಕ್ಷ ದುಡ್ಡು ಬಂತು. ಆದ್ರಿಂದ ನಾವು ಇವಾಗ ಇದು ಮಾಡ್ತಾ ಇದ್ದೀವಿ. ಎಲ್ಲ ಸಮ ಮಾಡಿ ಹೊಲನೆಲ್ಲ ಸಮ ಮಾಡಿ ಅದನ್ನ ರಾಗಿ ಹಾಕ್ತಾ ಇದ್ದೀವಿ. ನೀಲಗಿರಿ ಗಿಡನ ಯಾಕೆ ತೆಗೆಸಿದ್ರು? ಸರ್ಕಾರದಿಂದ ಆದೇಶ ಮಾಡಿದ್ರು ನೀಲಗಿರಿ ಗಿಡ ತೆಗೆಸ್ತು. ನೀಲಗಿರಿ ಗಿಡ ನಮಗೆ ಅದು ಬೇರೆ ನಮಗೂ ಇಷ್ಟ ಆಯಿತು. ನೀಲಗಿರಿ ಗಿಡ ತೆಗಿಬೇಕು, ನಾವು ವ್ಯವಸಾಯ ಮಾಡಬೇಕು, ಆರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ವ್ಯವಸಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ನೀಲಗಿರಿ ಗಿಡನ ತೆಗೆಸ್ತು. ತೆಗೆಸ್ಬಿಟ್ಟು ನಾವು ಇವಾಗ ರಾಗಿನೇ ಬೆಳಿಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ದು. ಅದು ಕಟಾವು ಮಾಡಿ ಅದನ್ನು ಮಾರ್ದು. ನೀಲಗಿರಿ ಗಿಡ ಮಾರಿದ ಮೇಲೆ ನಾವು ಇವಾಗ ವ್ಯವಸಾಯ ಮಾಡೋಕ್ಕೆ ರಾಗಿ ಬೆಳೀತಾ ಇದ್ದೀವಿ. ರಾಗಿ ಬೆಳೀತಾ ಇದ್ದೀವಿ. ಎಷ್ಟು ಎಕರೆಯಲ್ಲಿ ಬೆಳೀತಾ ಇದ್ದೀರಾ? ನಾವು 2 ಎಕರೆ ಒಳಗೆ ರಾಗಿ ಬೆಳೀತಾ ಇದ್ದೀವಿ. ರಾಗಿಯಿಂದ ನಾವು ಇದಕ್ಕೆ ಹೋಗಿ ಕೃಷಿ ಇಲಾಖೆ ಹೋಗಿ ರಾಗಿ ತೊಗೊಂಬಂದ MRR 1 ಎಕರೆಗೆ 15 kg ರಾಗಿ ಹಾಕ್ತೀವಿ. ಆ ರಾಗಿ ಒಳಗೆ ಎಲ್ಲ ಸಮ ಮಾಡಿ ರಾಗಿ ಬಿತ್ತಿ ಅದನ್ನ ಕಟಾವು ಮಾಡಿ ಮಾರಿ ಅದನ್ನು ಬೇಕಾದಷ್ಟು ಮಡಿಕೊಂತೀವಿ. 1/2 ಕ್ವಿಂಟಲ್ ಇದೆಲ್ಲ ಮಾರ್ತೀವಿ, ಮಾರ್ಕೆಟ್ಗೆ ಹಾಕ್ತೀವಿ. ರಾಗಿನ ಅದರೊಳಗೇನೆ ಚೆನ್ನಾಗಿ ಬಂದಿದೆ. ಎಷ್ಟು ಬರುತ್ತೆ ನಿಮಗೆ ರಾಗಿಯಿಂದ? ರಾಗಿ 40 ಕ್ವಿಂಟಲ್ ರಾಗಿ ಆಗಿದೆ. ಅದರಲ್ಲಿ 1 ಲಕ್ಷ ದುಡ್ಡು ಬಂದಿತ್ತು. ಅದು ನೀವು PMC ಕೊಡ್ತೀರಾ ಅಥವಾ APMC ಗೆ ಕೊಡ್ತಾ ಇದ್ದೀವಿ? ಅಂದ್ರೆ ಒಳ್ಳೆ ಬೆಳೆ ಬರುತ್ತೆ. ಬೆಳೆ ಬರುತ್ತೆ, ಚೆನ್ನಾಗಿ ಬೆಳೆ ಚೆನ್ನಾಗಿ ಬೆಳೆದಿದ್ದೀವಿ. ಒಳ್ಳೆ ದುಡ್ಡು ಬಂತು, ಚೆನ್ನಾಗಿ ರಾಗಿ ಚೆನ್ನಾಗಾಯ್ತು. ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ. ನಮ್ಮ ಯಜಮಾನರು ಕೆಲ್ಸಕ್ಕೆ ಹೋಗ್ತಾರೆ, ಅವರೂ ವ್ಯವಸಾಯದಲ್ಲಿ. ಮಗನೂ ಕೆಲ್ಸಕ್ಕೆ ಹೋಗ್ತಾರೆ, ಅವರು ಬಂದು ವ್ಯವಸಾಯ ಮಾಡ್ತಾರೆ. ಎಲ್ಲರೂ ಸೇರಿಕೊಂಡು 3 ಜನನು ಆಳುಗಳೆಲ್ಲ ಇಟ್ಕೊಳಲ್ಲ. ನಾವೇ ನಮ್ಮ ಹೊಲದಲ್ಲಿ ನಾವೇನೇ ಎಲ್ಲ ಜಾಸ್ತಿ ಇದ್ದಾಗ ಕಳೆಗಳು ಹೋಗಿ ಕೀಳ್ತೀವಿ. ಕಳೆನ ಕಳೆ ಔಷಧಿ ಎಲ್ಲ ಹೊಡೆಯಲ್ಲ ನಾವು. ನಮ್ಮದು ಗೊಬ್ಬರ ಹಸು ಗೊಬ್ಬರನೇ ಹಾಕೊಂತೀವಿ. ಅದನ್ನೇ ನಾವು ವ್ಯವಸಾಯ ಮಾಡ್ಕೊಂಡು ಇದು ರಾಗಿ ಬೆಳೀತಾ ಇದ್ದೀವಿ. ಚೆನ್ನಾಗಿ ರಾಗಿ ಬಂದಿದೆ. ರಾಗಿ ಜೊತೆಗೆ ಮತ್ತೆ ಬೇರೆ ಏನಾದರೂ ಬೆಳೀತಾ ಇದ್ದೀರಾ? ಇದು ರಾಗಿ ಜೊತೆಗೆ ಅಕ್ಕಿ ಅಂತ ಹೇಳ್ಬಿಟ್ಟು ಕಾಳು ಹಾಕ್ತೀವಿ. ದ್ವಿದಳ ಧಾನ್ಯ ಬೆಳೀತಾ ಇದ್ದೀರಾ? ಹೌದು. ದ್ವಿದಳ ಧಾನ್ಯದಲ್ಲಿ ಯಾವ್ಯಾವ ಬೆಳೀತಿದ್ದೀರಾ? ನಾವು ಅವರೇ ಕಾಳು ಹಾಕ್ತಾ ಇದ್ದೀವಿ. ಅಲ್ಸಂದಿ ಹಾಕ್ತಾ ಇದ್ದೀವಿ. ತೊಗರಿ ಹಾಕಿದ್ದೀವಿ. ಹುಳ್ಳಿ ಕಾಳು ಹಾಕಿದ್ದೀವಿ. ಹುಳ್ಳಿ ಅದನ್ನೆಲ್ಲ ಇದು ಮಾಡಿ ರಾಗಿಯ ಕಾಳುಗಳನ್ನ ಮಡಿಕೊಂತೀವಿ. ಎಷ್ಟು ಬೇಕಷ್ಟು ಮಿಕ್ಕಿದ್ನ ಮಾರ್ಕೊಂತೀವಿ. ಅದರಲ್ಲೂ ಎಷ್ಟು ಇವಾಗ 2 ಎಕರೆ ಹೊಲದಲ್ಲಿ ನೀವು ಅವು 3 ಹಾಕಿದ್ದೀರಾ ಅಥವಾ ಯಾವ ರೀತಿ? ಇಲ್ಲ, ಹುಳ್ಳಿ ಕಾಳು ಸಪ್ರೇಟ್ ಆಗಿ ಹಾಕೊಂತೀವಿ. ಅದಕ್ಕೆ 1 ಕ್ವಿಂಟೆಗೆ ಮಡಿಕೊಂಡು ಹುಳ್ಳಿ ಕಾಳು ಅದನ್ನೇ ಹಾಕೊಂತೀವಿ. ಅದನ್ನ ಅವಾಗ ಚಚ್ಚಿ ಅದನ್ನ ಒಟ್ಟನ್ನ ಸಪ್ರೇಟ್ ಮಾಡ್ಕೊಂಡು ಕಾಳು ಸಪ್ರೇಟ್ ಮಾಡ್ತೀವಿ. ಕಾಳು ಮಿಕ್ಕಿ ಸ್ವಲ್ಪ ಮಡಿಕೊಂತೀವಿ. ನಿದ್ದಿನ ಮಾರ್ಕೊಂತೀವಿ. ಅದನ್ನು ಮಾರ್ತೀವಿ. ಹಸಿ ಕಾಳೇನೆ ಮಾರ್ತೀವಿ. ಹಸಿದೇನೆ ಅದು ತೆಗೆದು ಮಾರ್ತೀವಿ. KG ಇಷ್ಟು ಅಂತ ಹೇಳ್ಬಿಟ್ಟು KG ಕೊಡ್ತೀವಿ. ಊರೊಳಗೆ ಊರಲ್ಲೇ ತಗೊಂಡೋಗ್ತಾರೆ. ಅಕ್ಕಪಕ್ಕ ಹಳ್ಳಿ ಒಳಗೆ ತಗೊಂಡೋಗ್ತಾರೆ. ಅಲ್ಲಿ ಬಂದು ಅಲ್ಲಿ ಹಿಂಗೆ ಇಟ್ಕೊಂಡಿರ್ತೀವಿ. ಒಂದು ಹಳ್ಳಿ ಮರದಲ್ಲಿ ಅವರು ತಗೊಂಡೋಗ್ತಾರೆ KG ಲೆಕ್ಕನೆ. ಅದನ್ನು ಮಾರ್ತೀವಿ. ಹಸು ಅರ್ವೆ ಕಾಳು ಹಾಕ್ತೀವಿ. ಅದನ್ನು ಒಣಕಾಳೆಲ್ಲ ಮಾಡಲ್ಲ, ಅದು ಹಸಿದೆ ಮಾರ್ತೀವಿ. ಅನ್ ಮಿಕ್ಕಿದ್ನ ಒಣಕಾಳು ಮಾಡಿ ಅದನ್ನ ತಳ್ಳು ಮಾಡಿ ಅದನ್ನು ಬಡಿತೀವಿ. ಬಡಿದ್ಬಿಟ್ಟು ಅದನ್ನು ಕಾಳು ಮಾಡ್ತೀವಿ. ಚೆನ್ನಾಗಿ ಬರುತ್ತೆ ಬೆಳೆ ಅದೆಲ್ಲನೂ. ತೊಗರಿ ಕಾಳು ಅದನ್ನು ಸಪ್ರೇಟಾಗಿ ಹಾಕೊಂತೀವಿ. ಅದು ಹೊಲದಲ್ಲಿ ಹಾಕಲ್ಲ, ಅದು ಸಪ್ರೇಟಾಗಿ ಹಾಕೊಂತೀವಿ. ಅದು ಮನೆ ಮಟ್ಟಿ ಮಾತ್ರ ಮಾಡ್ಕೊಂತೀವಿ. ತಳ್ಳಾದ್ಮೇಲೆ ಅದನ್ನು ತೆಗೆದ್ಬಿಟ್ಟು ಚಚ್ಚಿಬಿಟ್ಟು ಅದನ್ನು ಸಪ್ರೇಟ್ ಮಾಡ್ಕೊಂಡು ಅದನ್ನು ಬೇಳೆ ಮಾಡ್ಕೊಂತೀವಿ. ಮಿಷಿನಲ್ಲಿ ಒಡ್ಸ್ಕೊಂತೀವಿ. ಅವರೇಕಾಳು ಬೆಳಿತೀನಂತ ಹೇಳಿ ಯಾವ ರೀತಿ ಬೆಳೀತೀರಾ, ಹೇಗೆ? ನಾವು ಅದನ್ನ ಜೋಳದಲ್ಲಿ ಹಾಕೊಂತೀವಿ. ಜೋಳ ಹಾಕ್ತೀವಿ, ಜೋಳದಲ್ಲಿ ಹಾಕಿರ್ತೀವಿ. ಅದನ್ನ ಹಾಕಿದ್ಮೇಲೆ ಅದನ್ನ ಅದ ಮಾಡಿ ಕಾಳನ್ನ ಅದನ್ನು ಮಾರ್ತೀವಿ. ಬೇಕಾದಷ್ಟು ಮಡಿಕೊಂತೀವಿ. ಅದು ಏನಿಲ್ಲ ಅಂದ್ರೆ 1.5 ಕ್ವಿಂಟಲ್ ಆಗಿತ್ತು. ಎಷ್ಟು ತಿಂಗಳಲ್ಲಿ ಬರುತ್ತೆ? ಅದು ಬರೇ 15 ಹಾಕ್ಬಿಟ್ಟಿದ್ದೆ ನಾವು ಒಂದ್ಸರಿ, ಅದು ಹಂಗಾಗಿತ್ತು. ಅದು ತಿಂಗಳಲ್ಲಿ ಕಮ್ಮಿ, ಇವಾಗ ಕಮ್ಮಿ ಆಗ್ತಾ ಇದೀವಿ. 40 kg ಬಂದಿದೆ ಅಷ್ಟೇ. 40 kg ಬಂದಿತ್ತು. ಅದನ್ನ ಸಪ್ರೇಟ್ ಆಗಿ ನಮಗೆ ಎಷ್ಟು ಬೇಕಷ್ಟು ಮಾಡಿಕೊಂಡು ಇನ್ನ ಮಾರ್ದು. ಬೇಳೆನೆ ಮಾಡಿ ಬೇಳೆನೆ ಮಾರ್ದು ನಾವು. ಇವಾಗ ಅವರೇ ಬೆಳೆ ಮತ್ತೆ ಕಾಳು ಬೇರೆ ಕಾಳುಗಳನ್ನ ಬೆಳಿತೀನ ಅಂದ್ರೆ ಅದು ಒಂದ್ ಸಪರೇಟ್ ಆಗಿ ಬೆಳಿತಿರೋ ಅಥವಾ ಮಧ್ಯದಲ್ಲಿ ಹಾಕಿ ಬೆಳಿತಿರೋ? ಈಗ ಮುಂಚೆ ಸಪರೇಟ್ ಬೆಳೀತಾ ಇದ್ದ, ಒಳ್ಳೆ ಅದ್ರಲ್ಲಿ ತುಂಬಾನೇ ದುಡ್ಡು ಚೆನ್ನಾಗಿ ಬಂದಿತ್ತು. ಈಗ ಸಪರೇಟ್ ಆಗ್ತಾ ಇದೀವಿ, ಅದರಿಂದ ಆಗಲ್ಲ ನಾವು ಮಾಡಕ್ಕೆಲ್ಲಾನು ಅಂತ ಹೇಳ್ಬಿಟ್ಟು, ಆಳು ಎಲ್ಲ ಸಿಗಲ್ಲ, ತುಂಬಾ ಕೂಲಿಗಳೆಲ್ಲ ಕೊಡ್ಬೇಕಲ್ಲ ಅನ್ಬಿಟ್ಟು ಇವಾಗ ಸಪರೇಟ್ ಮಾಡ್ಕೊಂಡು ನಾವೇ ಮಾಡ್ಕೊಂತ ಇದೀವಿ. ನಾವೇ ಆಳೆಲ್ಲ ಇಟ್ಕೊಳಲ್ಲ, ನಾವೇನೇನೆ ಅಂದ್ರೆ ಬೇರೆ ಕಾಳುಗಳ ಜೊತೆ ಅದನ್ನು ಹಾಕೊಂತ ಇದೀವಿ. ಅಂದ್ರೆ ಉಳ್ಳಿ ಬೇರೆ ಹಾಕ್ತಿವಿ, ಇವು ತಗ್ರಿ ಬೇರೆ ಹಾಕ್ತಿವಿ, ಇದನ್ನ ಮಾತ್ರ ಅರವೇಕಾಳು ಅದನ್ನ ನಾವು ಅದ್ರ ಜೊತೆಲೆ ಹಾಕೊಂತ ಇದ್ವಿ. ಅಲ್ಸಂದಿ ಮತ್ತೆ ಅವರೇಕಾಳು ಮಧ್ಯ ಮಧ್ಯದಲ್ಲಿ ಹಾಕೊಂತ ಇದ್ವಿ. ಎಷ್ಟು ಸಿಗುತ್ತೆ ನಿಮ್ಗೆ ಅದರಿಂದ? ನಮಗೆ ಮನೆಗೆ ಮಾಡ್ಕೊಂತೀವಿ, ನಮಗಿದ್ ಮಾರ್ಕೊಂಡು ಅದ್ರಲ್ಲೂ ಒಂದ್ 20,000 ಹಂಗ್ ಸಿಗುತ್ತೆ ಅಷ್ಟೇ. ಕಮ್ಮಿನೇನೆ ಕಾಳುಗಳಲ್ಲಿ ಕಮ್ಮಿ ಸಿಗುತ್ತೆ, ಒಂದ್ 20,000 ಸಿಗುತ್ತೆ. ಅದ್ರ ಜೊತೆ ಮತ್ತೆ ಬೇರೆ ಏನು ಮಾಡ್ತೀರಾ ನೀವು? ಜೋಳ ಬೆಳಿತೀವಿ, ಜೋಳನ ಅದು ಸೀದಿನೇನೆ ತಗೊಂಡು ಹೋಗ್ತಾರೆ, ಅದನ್ನ ಹಸು ನಮ್ಮ ಹಸುಗೆ ಹಾಕೊಂತೀವಿ, ಇದನ್ನ ಕಟಾವು ಮಾಡಿರೋದನ್ನ ಅವರು ಹಸಿ ತೆನೆ ತಗೊಂಡೋಗ್ತಾರೆ, ಅದು ಸಮೇತನೆ ಕಡ್ಡಿ ಸಮೇತನೆ ತಗೊಂಡು ಹೋಗ್ತಾರೆ. ಜೋಳ ಅಂತ ಹೇಳಿದ್ರಿ, ಯಾವ ಜೋಳ ಬೆಳಿತೀರಾ? ಮುಸ್ಕಿನ ಜೋಳ ಹಾಕ್ತಾ ಇದೀವಿ, ಮುಸ್ಕಿನ ಜೋಳ ಬೆಳಿತೀವಿ, ಅದನ್ನ ಮಧ್ಯದಲ್ಲಿ ಅದನ್ನ ಗೊಬ್ಬರ ಹಾಕಿ ಸಾಲು ಹೊಡೆದು ಅದನ್ನ ಜೋಳ ಹಾಕಿ ಜೋಳ ಅದನ್ನ ಇದು ಮಾಡಿ ಕಳೆ ಎಲ್ಲ ತೆಗೆದು ಅದನ್ನ ತಿರ್ಗಾ ಅವರೇನೆ ಬಂದು ಇಷ್ಟು ಅಂತ ಹೇಳ್ಬಿಟ್ಟು ವ್ಯಾಪಾರ ಮಾಡಿ ಕಟಾವು ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೇನೆ ಅದ್ರಲ್ಲೇನೆ ಅರವೆ ಕಾಳು ಅದ್ರಲ್ಲೇನೆ ಬೆಳೆಯೋದು ನಾವು. ಜೋಳ ಕಟಾವು ಮಾಡ್ಕೊಂಡು ಹೋಗ್ತಾರೆ, ಅದು ಮಧ್ಯೆ ಇರುತ್ತಲ್ಲ, ಜೋಳ ತಗೊಳಲ್ಲ, ಮುಸ್ಕಿನ ಜೋಳನೇ ಸಮೇತನೇ ನಾವು ಕೊಡ್ತಾ ಇದೀವಿ. ಅದ್ರಲ್ಲೂ ಒಳ್ಳೆ ಇದೆ, ಅದರಿಂದ ನಿಮ್ಗೆ ಒಳ್ಳೆ ಬೆಲೆ ಬೆಲೆ ಸಿಗುತ್ತೆ. ಅದು ಬಂದು ಊರಿಗೆ ತಗೊಂಡು ಹೋಗ್ತಾರೆ. ಯಾವ ಜಾತಿ ಇದದು? ಮುಸ್ಕಿನ ಜೋಳ, ಮುಸ್ಕಿನ ಜೋಳ ಅಷ್ಟೇನೆ, ಅದು ತಿನ್ನ ಜೋಳ, ಅದನ್ನ ಮಾರ್ತಾ ಇದೀವಿ. ಅದಲ್ದೆ ಮತ್ತೆ ಇನ್ನೇ ಏನ್ ಮಾಡ್ತೀರಾ ಅಂದ್ರೆ ನೀವು? ಅದ್ ಬಿಟ್ಟು ಹೈನುಗಾರಿಕೆ ಏನಾದ್ರು ಮಾಡ್ತೀರಾ ಅಂದ್ರೆ ಮನೆಯಲ್ಲಿ ಆಕಳಗಳನ್ನ ಸಾಕಿರೋ? ಹಸುಗಳು 4 ಹಸು ಇದೆ, ಅದನ್ನು HF ತಂದಿದೀವಿ, 4 ಹಸು ಇದೆ, ಅದನ್ನ ಹಾಲು ಸೀಮೆ ಹುಲ್ಲು C4 ಹಾಕೊಂಡಿದೀವಿ. ಎಷ್ಟು ಬೆಲೆ ಬಿತ್ತು? ಒಂದೊಂದಕ್ಕೆ 1,00,000, 1,20,000 ಲಕ್ಷ ಹಸುಗೆ ಬಿದ್ದಿದೆ. ಅದನ್ನ ಇದು ಹಾಕೊಂಡಿದೀವಿ ಸೀಮೆ ಹುಲ್ಲು G4. ಎಷ್ಟು ವರ್ಷ ಆಯ್ತು ನೀವು ಹಸುಗಳನ್ನ ಸಾಕಿ? ನಾವು ಸಾಕಿ ತುಂಬಾ, ನಾವು ಬೆಂಗಳೂರಿಂದ ಬಂದ್ಮೇಲೆ ಒಂದು ಹಾಗೆ ಒಂದು 8 ಆಗಿದೆ. 8 ಸಾಕಂತ ಇದೀವಿ, C4 ಉಣಿದೀವಿ, ಅದನ್ನ ಹುಲ್ಲನ್ನ ಅದನ್ನ ಬೆಳೆದು ಅದನ್ನ ಕಟಾವ್ ಮಾಡಿ ಅವಾಗ ಅವಾಗ ಅದಕ್ಕೆ ಹಾಕ್ತಾ ಇದೀವಿ. ಫೀಲ್ಡ್ ಹಾಕ್ತಿವಿ, ಬೂಸ್ ಹಾಕ್ತಿವಿ, ಮತ್ತೆ ಹಿಂಡಿ ಹಾಕ್ತಿವಿ. ನೀವು ಹೈನುಗಾರಿಕೆ ಮಾಡೋದಕ್ಕಿಂತ ಮುಂಚೆ ಏನಾದ್ರೂ ನೀವು ತರಬೇತಿ ಏನಾದ್ರೂ ತಗೊಂಡಿದ್ರ? ಇಲ್ಲ, ತಗೊಂಡಿಲ್ಲ. ನಾವು ಒಬ್ಬರು ನೋಡ್ಕೊಂಡು ಹಿಂಗೆ ಊರಿ ಪಕ್ಕದಲ್ಲಿ ಹಿಂಗೆ ಯಾರು ಏನು ಮಾಡ್ತಾರೆ ಅಂತ ಅದು ನೋಡ್ಕೊಂಡು ನಮ್ಮ ಯಜಮಾನರಿಗೆ ಫಸ್ಟ್ ಅನುಭವ ಇದೆ. ಅದು ಅವ್ರ ಮನೆಗೆ, ಅವರು ರೈತರ ಮಗ, ಅವ್ರಿಗೆ ಅನುಭವ ಇದೆ, ಅವ್ರು ನನಗಿಂತ ಜಾಸ್ತಿ ಅನುಭವ ಇದೆ ಅವ್ರಿಗೆ. ಅವರು ನೋಡ್ಕೊಂಡು ಹಸು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಹಸು ಕಟ್ಕೊಂಡು 4 ಹಸು ಇದೆ, ಅದು 1,20,000 ಏನೋ ಹಸುಗಳು ತಗೊಂಡು ಬಂದು ಅದನ್ನು ಏನು ಸರ್ಕಾರದಿಂದ ನಾವೇನು ಲೋನ್ ಅದೆಲ್ಲ ತಗೊಂಡಿಲ್ಲ, ಇಲ್ಲ ತಗೊಂಡಿಲ್ಲ, ನಮ್ದು ಅದೇ ಇದು ಇದರಿಂದನೇ ಬೆಳೆಯಿಂದನೇ ಹಣದಿಂದ ಬೆಳೆಯೋ ಬೆಳೆಯಿಂದನೇ ನಿಮ್ಗೆ ಹಣದಿಂದ ಅದರಿಂದನೇ ನಾವು ತಗೊಂಡಿದ್ದ ಹಸುನ. ಸೊ ಹಸುಗಳನ್ನೆಲ್ಲ ಸಾಕ್ತಾ ಇದ್ದೀರಿ ಅಂದ್ರೆ ಆ ಹಸು ಎಷ್ಟು ಹಾಲು ಕೊಡುತ್ತೆ ನಿಮ್ಗೆ? ಅದು 40 ನಾವು ಹಾಲು 3 ಹಸು ಕೊಡ್ತಾ ಇದೆ, ಇನ್ನೊಂದು ಹಸು ಒದಗೊಂಡಿದೆ. ಒಂದು ಹಸು ಎಷ್ಟು ಕೊಡುತ್ತೆ ನಿಮ್ಗೆ ಹಾಲು? ಅದು ಕೊಡುತ್ತೆ 12 13 ಒಂದು ಹಸು, ಒಂದು ಹಸು 15 ಬೆಳಿಗ್ಗೆ ಮತ್ತೆ ಸಂಜೆ. ಸಂಜೆ 6 ಕೊಡುತ್ತೆ ಒಂದು, ಬೆಳಗ್ಗೆ 1-12 ಕೊಡುತ್ತೆ. ಅದನ್ನ ನಾವು ಡೈರಿಗೆ ತಗೊಂಡೋಗಿ ಹಾಕ್ತೀವಿ, ಡೈರಿಗೆ ಹಾಕಿ ಅದನ್ನ ಪ್ಯಾಟ್ ಅಂತ ಬರುತ್ತೆ, ಅದರಲ್ಲಿ ಸಪ್ರೇಟ್ ದುಡ್ಡಿದ್ ಮಾಡ್ತಾರೆ. ಕಮ್ಮಿ ಪ್ಯಾಟ್ ಬಂದ್ರೆ ಹೇಳ್ತಾರೆ ಹಿಂಗೆ ಕಮ್ಮಿ ಪ್ಯಾಟ್ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಹಿಂಡಿ ಬೂಸ ಫೀಡ್ ಎಲ್ಲ ಜಾಸ್ತಿ ಹಾಕಿದ್ರೆ ಅದು ಚೆನ್ನಾಗಿ ಹಾಲು ಬರುತ್ತೆ. ಮತ್ತೆ ಹುಲ್ಲು ಇರುತ್ತೆಲ್ಲ, ರಾಗಿ ಹುಲ್ಲು, ಅದನ್ನು ಒಣ ಹುಲ್ಲು, ಹಸು ಹುಲ್ಲು, ದಾಣೆ ಏನಾದ್ರೂ ಹಾಕ್ತೀರಾ ಅಂದ್ರೆ ಚಿನ್ನಕ್ಕೆ? ಹಸುಗೆ ಹುಲ್ಲು ನಮ್ದು ರಾಗಿ ಹುಲ್ಲು ಇದೆ ಅಲ್ಲ, ಆ ರಾಗಿ ಹುಲ್ಲು ಹಾಕ್ತಿವಿ, ಒಣ ಹುಲ್ಲು, ಹಸಿ ಹುಲ್ಲು, C4 ಕಡ್ಡಿ ಹಾಕಿದೀವಲ್ಲ ಆ ಹುಲ್ಲು ಕಟಾವ್ ಮಾಡಿ ಹಾಕ್ತಾ, ಅದು ಕಟಾವ್ ಮಾಡಿದ ತಕ್ಷಣ ತಿರ್ಗಾ ಮತ್ತೆ ಚಿಗುರುತ್ತಾ ಇರುತ್ತೆ, ಅದನ್ನ ಅದಕ್ಕೆ ಹಸಿ ಹುಲ್ಲು ಹಾಕ್ತಾ ಇರ್ತೀವಿ. ನಿಮ್ಮ ಹೊಲದಲ್ಲೇ? ನಮ್ಮ ಹೊಲದಲ್ಲೇ ಬೆಳಿತೀವಿ, ಅದು ಒಂದ್ 20 ಕುಂಟೆಗೆ ಬೆಳ್ಕೊಂಡಿದೀವಿ, ಅದನ್ನೇ ಹಾಕ್ತಿವಿ. C4 ಅನ್ನೇ ಕಟ್ ಮಾಡಿ ಹಾಕ್ತಿವಿ, ಮತ್ತೆ ತಿರ್ಗಾ ಅದು ಬತ್ತಾನೆ ಇರುತ್ತೆ, ಮತ್ತೆ ಒಂದ್ ಕಡೆಯಿಂದ ಕಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಇನ್ನೊಂದ್ ಕಡೆಯಿಂದ ಬತ್ತಾ ಇರ್ತೈತೆ. ಈ ರಾಗಿ ಹುಲ್ಲು ಇರುತ್ತೆ ಅದು ಹಾಕ್ತಿರ್ತೀವಿ. ಎಲ್ಲ ಹಸುಗೆ ಮುಸ್ರೆಗಳು ಇಡ್ತೀವಿ, ಎಲ್ಲ ಮನೆ ಮನೆ ಸುಮ್ನೆ ಬಕೆಟ್ ಇಟ್ಟರೆ ಅಲ್ಲಿ ಹಳ್ಳಿ ಕಡೆ ಎಲ್ಲ ತಂದು ಹಾಕ್ತಾರೆ ವೇಸ್ಟ್, ಅದು ಮುದ್ದೆ ಸಾಂಬಾರ್ ಎಲ್ಲ ಉಳಿದಿರೋದನ್ನೆಲ್ಲ ಅದನ್ನೆಲ್ಲ ಹಾಕ್ತಿವಿ. ಹಸುಗೆ ಚೆನ್ನಾಗಿ ಹಾಲು ಕೊಡ್ತೈತಿ, ಅದನ್ನ ಡೈರಿ ತಗೊಂಡೋಗಿ ಹಾಕ್ತಿವಿ. ಮನೆಗೆ ಸ್ವಲ್ಪ ಮಾಡಿಕೊಂತೀವಿ, ಮೊಸರು ಮಾಡ್ಕೊಂತೀವಿ, ಬೆಣ್ಣೆ ಮಾಡ್ಕೊಂತೀವಿ, ತುಪ್ಪ ಮನೆ ಮಟ್ಟಿ ಮಾಡ್ಕೊಂತೀವಿ. ಒಂದಿನದಲ್ಲಿ 4 ಹಸುಗಳು ಎಷ್ಟು ಹಾಲು ಕೊಡುತ್ತೆ ಅದನ್ನ ನೀವು ಡೈರಿಗೆ ಹಾಕ್ತೀರಾ? ನಾವು 3 ಹಸು ಇವಾಗ ಕೊಡ್ತಾ ಇದೆ. ಅದು 40 ಲೀಟರ್ ಬೆಳಗ್ಗೆ ಸಾಯಂಕಾಲ ಕೂಡ 40 ಲೀಟರ್ ಆಗ್ತಾ ಇದ್ದೀವಿ. ಅದು ನಮ್ಮ ಮನೆಗೆ 1 ಲೀಟರ್ ಮಾಡಿಕಂತೀವಿ. ಇನ್ನಿದ್ದೆಲ್ಲ ಡೈರಿಗೆ ಹಾಕ್ತಾ ಇದ್ದೀವಿ. ಅದರಿಂದ ದುಡ್ಡು ಬರುತ್ತೆ. 15 ದಿವಸಕ್ಕೊಂದು ಇದು ಬರೋದು ಬಿಲ್ಲು, ಅದು ಬರುತ್ತೆ. ಅದನ್ನು ಬಂದಿರೋದನ್ನ 40,000 ಬರುತ್ತೆ. ಅದ್ರಾಗೂನು ಹಿಂಗೆ ಇದಕ್ಕೆ ವ್ಯವಸಾಯಕ್ಕೇನೆ ಉಪಯೋಗಿಸ್ಕೊಂತೀವಿ. ಮತ್ತು ಹಸುಗೆನೆ ಬಂದಿರೋದನ್ನ 15 ದಿವಸದ ಬಿಲ್ಲು ಅದು ಹಸುಗೆ ಆಗುತ್ತೆ ತಿಂಡಿಗೇನೆ. ಇನ್ನೊಂದು 15 ದಿವಸ ಬರೋ ಬಿಲ್ಲು ನಮಗೆ ವ್ಯವಸಾಯ ಅದು ಇದಕ್ಕೆ ಬೇಕಾಗುತ್ತೆ, ಅದಕ್ಕೆ ಮಾಡ್ಕೊಂತೀವಿ. ಹಸುಗೆನೆ ತಿಂಡಿಗೇನೆ ತುಂಬಾ ಇದು ಜಾಸ್ತಿ ಆಗುತ್ತೆ. ಅದು ಬೇರೆ ನಮ್ದು C4 ಹಾಕೋದ್ರಿಂದ ಹಾಲು ಚೆನ್ನಾಗಿ ಕೊಡುತ್ತೆ. ಅದನ್ನ ಮೇವು ಹಾಕ್ದಷ್ಟು ಜಾಸ್ತಿ ಹಾಲು ಚೆನ್ನಾಗಿ ಮೇಯಿಸುವಷ್ಟು ಚೆನ್ನಾಗಿ ಹಾಲು ಕೊಡುತ್ತೆ ನಾವು ಅದು ಫುಡ್ ಹಾಕ್ದಷ್ಟು. ಹಸುಗಳ ಜೊತೆ ಮತ್ತೆ ಇನ್ನು ಬೇರೆ ಏನ್ ಸಾಕಿದ್ದೀರಾ ನೀವು? ಏನೆಲ್ಲ ಒಂದು 10 ಕೋಳಿ ಇದೆ, ನಾಟಿ ಕೋಳಿ. ಅದರಲ್ಲಿ ಮೊಟ್ಟೆ ಇರುತ್ತೆ, ಅದು ಮೊಟ್ಟೆ ನಾವು ಉಪಯೋಗಿಸ್ಕೊಂತೀವಿ ಮನೆಗೇನೆ, ಯಾರಿಗೂ ಕೊಡಲ್ಲ. ನಮ್ಮ ತಾಯಿಗೆ ಹುಷಾರಿಲ್ಲ, ಅವ್ರಿಗೆ ಡೈಲಿ ಇದು ಮಾಡ್ಕೊಡ್ತೀವಿ, ನಾವುಗಳು ಇದು ಉಪಯೋಗಿಸ್ಕೊಂತೀವಿ. ಆ ನಾಟಿ ಕೋಳಿಗೆ ಅದಕ್ಕೂ ರಾಗಿ ಎಲ್ಲ ಇದು ಮಾಡಿರ್ತೀವಲ್ಲ ಹಿಂದೆ ಮುಂದೆ ಇದೆಲ್ಲ ರಾಗಿ ಇರುತ್ತೆ, ಅದನ್ನ ಹಾಕ್ತೀವಿ, ಅದು ತಿಂತಾರೆ. ಜೋಳ ಎಲ್ಲ ವೇಸ್ಟ್ ಆಗಿರೋವೆಲ್ಲ ಇರುತ್ತಲ್ಲ ಹಳ್ಳಿ ಕಡೆ, ಅದನ್ನೆಲ್ಲ ಹಾಕಿದಾಗ ಅದು ಚೆನ್ನಾಗಿ ಬರುತ್ತೆ. ಮತ್ತೆ ಈ ವ್ಯವಸಾಯದ ಜೊತೆ ಇನ್ನು ಏನ್ ಮಾಡ್ಕೊಂಡಿದ್ದೀರಾ ನೀವು? ವ್ಯವಸಾಯ ಜೊತೆ ಫ್ರೀ ಆಗಿದ್ದಾಗ ಫೆನೈಲ್ ಮಾಡ್ತಾ ಇದ್ದೀವಿ. ಅಂದ್ರೆ ಅದು ಒಂದು ಉದ್ಯೋಗ ತರ ಮಾಡ್ತೇವೆ. ಹಾ ಮೇಡಮ್, ನಾವು ಸಂಘದಿಂದ ನಮಗೆ ತರಬೇತಿ ಕೊಟ್ರು, 1 ದಿನದ ತರಬೇತಿ. ಅದು ಕೋಡಳ್ಳಿ ಸ್ಕೂಲಲ್ಲಿ ಕೊಟ್ರು, ಒಂದು ಸ್ಕೂಲಲ್ಲಿ. ಹಿಂಗೆ ಸುಮ್ಮನೆ ಏನಕ್ಕೋ ಬಂದ್ರಿ, ಹಿಂಗೆ ಮೀಟಿಂಗ್ ಇದೆ ಅಂತ ಹೇಳಿದ್ರು, ಹೋಗಿದ್ದು. ಹೋಗ್ಬೇಕಾದ್ರೆ ತರಬೇತಿ ಕೊಟ್ರು, ಅದು ಸಬೀನಾ ಕೊಟ್ರು, ಮತ್ತೆ ಸರ್ಫ್ ಎಕ್ಸೆಲ್ ಮಾಡೋದನ್ನು ಕೊಟ್ರು, ಮತ್ತೆ ಪೆನೈಲ್ ಕೊಟ್ರು. ನಾನು ಪೆನೈಲ್ನ ಆರಿಸ್ಕೊಂಡೆ, ಹಸ್ಕೊಂಡು ಅದನ್ನ ಪೆನೈಲ್ ಮಾಡ್ತಾ ಇದ್ದೀವಿ. ಅದು ಕೆಮಿಕಲ್ಸ್ ತಗೊಂಬಂದು 1 ಲೀಟ್ರ್ ಕೆಮಿಕಲ್ಸ್ಗೆ 10 ಲೀಟ್ರ್ ನೀರು ಹಾಕ್ಬಿಟ್ಟು ಅದನ್ನ ಒಂದೇ ಸಮಾನೆ ಒಂದೇ ಕಡೆನೆ ಅದನ್ನು ತಿರುಗಿಸ್ಬಿಟ್ಟು ಒಂದು ಅದ ಮಾಡಿ ಅದನ್ನ ಒಂದು ಬಾಟ್ಲಿಗೆ ವಾಟರ್ ಕ್ಯಾನ್ ಎಲ್ಲಾನು ನಾವೆಲ್ಲೋ ದುಡ್ಡು ಕೊಟ್ಟಿರ್ತಾರಲ್ಲ, ನಮ್ಮ ಮನೇಲೇನೆ ಅಲ್ಲಿ ಅಕ್ಕಪಕ್ಕನೆ 5 ಲೀಟ್ರದ ಎಣ್ಣೆ ಕ್ಯಾನ್ ಇರುತ್ತೆ, ಆ ಕ್ಯಾನಿಗೆ ಹಾಕೊಂತೀವಿ. 1/2 ಲೀಟ್ರ್ 1 ಲೀಟ್ರ್ ಹಂಗೆ ಮಾಡ್ಕೊಂಡು 15 ರೂಪಾಯಿ 1 ಲೀಟ್ರ್, 1/2 ಲೀಟ್ರ್ ಹಂಗೆ ಮಾರ್ಕೊಂಡು 1 ಲೀಟ್ರ್ಗೆ 20 ರೂಪಾಯಿ ಹಂಗೆ ಮಾಡ್ತಾ ಇದ್ದೀವಿ. 20 ರೂಪಾಯಿ 20 ರೂಪಾಯಿ ಹಂಗೆ ಅದನ್ನ ಅಂಗನವಾಡಿಗೆ ಕೊಡ್ತೀವಿ, ಸ್ಕೂಲಿಗೆ ಕೊಡ್ತಾ ಇದೀವಿ, ಪಂಚಾಯತಿ ಕೊಡ್ತಾ ಇದೀವಿ. ಇಲ್ಲ ಇಲ್ಲ, ನಮಗೆ ಯಾವಾಗ ಫ್ರೀಡಮ್ ವ್ಯವಸಾಯದ ಇದಿರಲ್ವಾ ಅವಾಗ ಮಾಡ್ಕೊಂಡು 1,000 ರೂಪಾಯಿ ಬರಂಗೆ ಮಾಡ್ಕೊಂತೀವಿ. ಅಂದ್ರೆ ತಿಂಗಳಿಗೆ 10,000 ರೂಪಾಯಿ ನಮಗೆ ಲಾಭ ಬರಂಗೆ ಮಾಡ್ಕೊಂತಾ ಇದೀವಿ. ಅದನ್ನ ಪಂಚಾಯತಿಗೆ ಕೊಡ್ತೀವಿ. ತರಬೇತಿ ಎಲ್ಲ ನೀವು ಎಲ್ಲಿ ತಗೊಂಡು? ಪಂಚಾಯತಿಯಿಂದ ಕೊಟ್ಟಿದ್ರು ನಮಗೆ. ನಮ್ದು ಸಂಘಗಳಿದೆ, ಸ್ವಸಹಾಯ ಸಂಘ, ಜೈ ಭಾರತಿ ಸಂಜೀವಿನಿ ಸಂಘ ಅಂತ ಹೇಳ್ಬಿಟ್ಟು ಪಂಚಾಯತಿಯಿಂದಾನೆ ಇದು ಮಾಡಿದ್ದಾರೆ. ನಮ್ಮೂರಲ್ಲಿ ಸಂಘ ಇದೆ, ಆ ಸಂಘದಲ್ಲಿ ಉಳಿತಾಯ ಮಾಡ್ತಾ ಇದೀವಿ ದುಡ್ಡನ್ನ. 200-200 ರೂಪಾಯಿ ಉಳಿತಾಯ ಮಾಡ್ತೀವಿ ತಿಂಗಳಿಗೆ ಒಬ್ಬೊಬ್ರು. ಒಂದೊಂದು ಸಂಘದಲ್ಲಿ 12 ಜನ 20 ಜನ ಹಂಗಿದ್ದೀವಿ. ಅದರಲ್ಲಿ ಲೋನ್ ಬರುತ್ತೆ, ಲೋನ್ಗಳು ತಗೊಂತೀವಿ, ಸಬ್ಸಿಡಿನೂ ಇರುತ್ತೆ. ಅಂದ್ರೆ ನಿಮ್ಗೆ ಸಬ್ಸಿಡಿ ಸಿಗುತ್ತೆ ಸಿಗುತ್ತೆ ಅದನ್ನ ನಮಗೆ. ಇವಾಗ ಅದೇ 8% ಇದ್ರೆ 1% ಹೆಂಗ್ ಕೊಡ್ತಾರೆ, ಅದನ್ನ ನಾವು ಅದರಿಂದನೇ ಈ ಹಸುಗಳಿಗೆ ಏನಕ್ಕಾದ್ರೂ ಇದು ಉದ್ಯೋಗಕ್ಕೆ ಹಾಕಂತ ಇದ್ದೀವಿ. ಹಾಕೊಂಡು ಚೆನ್ನಾಗಿ ನಮ್ದು ನೆಡ್ಕೊಂಡು ಹೋಗ್ತಾ ಇದೆ ಊರಲ್ಲಿ. ಪಂಚಾಯತಿಯಿಂದನೂ ಅವಾಗವಾಗ ಇದಕ್ಕೆಲ್ಲಾನು ಅವಕಾಶ ಮಾಡಿಕೊಡ್ತಾರೆ, ಏನಾದ್ರು ಸಹಾಯಧನ ಕೊಡ್ತಾರೆ. ಹೌದು, ಒಂದು ಇವಾಗ ನಮಗೆ ಸಾಲ ಬೇಕು ಅಂದ್ರೆ ಎಲ್ಲೂ ಸಾಲ ತಗೊಳಕ್ ಹೋಗಲ್ಲ ನಾವು. 2%, 3% ಕೊಟ್ಟು ನಮ್ಮ ಸಂಘದಿಂದನೇ ನಾವು ತಗೊಂತಾ ಇದೀವಿ. ತಗೊಂಡು ಅದರಿಂದನೇ ನಾವು ಏನ್ ಕನ್ನಾಗ್ಲಿ ಉಪಯೋಗ ಮಾಡ್ಕೊಂತೀವಿ. ಯಾರ ಕಷ್ಟ ಅಂದವ್ರಿಗೆ ಏನೇನ ಇದು ಮಾಡ್ಕೊಂತೀವಿ, ಕೊಡ್ತೀವಿ. ಮಕ್ಳುಗಳು ಸ್ಕೂಲಿಗೆ ಸೇರಿಸ್ಬೇಕು, ಅವರಿಗೆ ಬೇಕು ಅಡ್ಮಿಷನ್ಗೆಲ್ಲಾನು. ಅವಾಗ ಇವಾಗ ಬೇರೆ ಕಡೆಗೆಲ್ಲ ಹೋದ್ರೆ 3% ಅವೆಲ್ಲ ಎಷ್ಟು ಕಷ್ಟ ಇರ್ತೈತೆ ಹಳ್ಳಿ ಕಡೆ. ಅಂದ್ರೆ ನಿಮ್ಮ ಸ್ವಸಹಾಯ ಗುಂಪು, ನಮ್ಮ ಗುಂಪಿಂದನೇ ನಾವು ತಗೊಂಡು ಎಲ್ಲರಿಗೂ ಬೇಕಾ ಹಂಗೆ ಕಷ್ಟ ಇರೋರ್ಗ ಅವ್ರಿಗೂ ಕೊಡ್ತೀವಿ. ನಾವುನು ತಗೊಂಡು ನಮಗೆ ಆರಂಭಕ್ಕೆ ನಮಗೆ ಬೇಕಾದ್ರೆ ವ್ಯವಸಾಯ ಮಾಡೋಕ್ಕೆ ನಾವು ಹಾಕಂತೀವಿ. ಇವಾಗ ಗೊಬ್ಬರಕ್ಕೆ ಬೇಕು, ಇವಾಗ ದುಡ್ಡುಗಳೆಲ್ಲ ಇರಲ್ಲ, ಅದಕ್ಕೆ ಇದಕ್ಕೆ ಖರ್ಚಾಗ್ಬಿಟ್ಟಿರ್ತದೆ. ಅದರಿಂದ ಅವಾಗ ತಗೊಂಡು ಅದನ್ನ ಇಷ್ಟಿಷ್ಟು ಅಂತ ತಿಂಗಳಿಗೆ ಕಟ್ಕೊಂಡು ಹೋಗ್ತಾ ಇರ್ತೀವಿ. ಅದೆಲ್ಲ ಒಳ್ಳೆ ಅನುಕೂಲ, ಒಳ್ಳೆ ಲಾಭ ಇದೆ ಸ್ವಸಹಾಯ. ನಮ್ಮದು ವ್ಯವಸಾಯದಲ್ಲೂ ತುಂಬಾ ಚೆನ್ನಾಗಿ ನಮ್ಗೆ ಅನುಕೂಲ ಆಗಿದೆ. ನಾವು ಬೆಂಗಳೂರಲ್ಲಿ ಇದ್ದಾಗ, ಹೌದು ಬೆಂಗಳೂರಾಗಿದ್ದಾಗ ತುಂಬಾನೇ ಇದಿತ್ತು. ಇಲ್ಲಿ ಬಂದ್ಮೇಲೆ ನಮ್ಗೆ ಏನೋ ಒಂದು ಖುಷಿ, ಒಂದ್ ಇದು ವಾತಾವರಣ ಚೆನ್ನಾಗಿ ಒಳ್ಳೆ ಇದು ಅನಿಸ್ತು ನಮ್ಗೆ. ವ್ಯವಸಾಯದ್ರಿಂದ ತುಂಬಾ ತೃಪ್ತಿ ಅಂತ ಅನಿಸ್ತಾ ಇದೆ. ಹಿರಿಯಕರುಗಳು ಮಾಡ್ಕೊಂಡು ಹೋಗ್ತಿದ್ರಲ್ಲ, ಅದನ್ನೇನೆ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಮನೆಗೆಲ್ಲ ಕೈ ಜೋಡಿಸಿ ನಾವು ಅದ್ರ ಬಗ್ಗೆನೇ ತೊಡಗಿದ್ದೀವಿ. ವ್ಯವಸಾಯನೇ ಮಾಡ್ಬೇಕು ಅಂತ ನಮ್ಗೆ ತುಂಬಾನೇ ಇದಾಗಿದೆ. ಇವಾಗ ತಿರ್ಗಾ ಇನ್ನೊಂದು ಎಕರೆಗೂ ನಾವು ಇವಾಗ ತಂಗಿ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಪ್ಲಾನ್ ಮಾಡ್ಕೊಂತಾ ಇದೀವಿ. ಎಲ್ಲ ಎಕರೆಯಲ್ಲಿ ನೀವು ಒಂದ್ ರೀತಿಯಲ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಹೌದು ಮೇಡಮ್. ನಾವು ಹೊಸದಾಗೇನೆ ನಮ್ಮ ಅತ್ತೆ ಮಾವ ನಮ್ಮ ಅಪ್ಪಂದಿರೆಲ್ಲ ಮಾಡ್ತಾ ಇದ್ರಲ್ಲ ಅದನ್ನ ನಾವು ಮಾಡ್ಕೊಬೇಕು ಅಂತ ನಾವು ಮುಂಚೆ ಏನು ಇದಕ್ಕೆ ಏನು ಅಷ್ಟೊಂದು ಅಷ್ಟೊಂದು ನಮಗೆ ಮುಂಚೆ ಇದಿರ್ಲಿಲ್ಲ. ಇವಾಗ ನಾವು ಕೋವಿಡ್ ಟೈಮ್ ಬಂದಾಗಿಂದ ನಮಗೆ ಈ ತರ ಮಾಡ್ಬೇಕಲ್ವಾ, ಮಾಡಿದ್ರೆ ಲಾಭ. ಒಂದ್ಸರಿ ನೋಡ್ದೋ, ನೋಡಿದ್ಮೇಲೆ ಓ ಮಾಡ್ಬೇಕು, ಇದರಿಂದ ಒಳ್ಳೇದಿದೆ ನಮ್ಮ ಭೂಮಿಯಿಂದ. ನಾವು ಇವಾಗ ಎಲ್ಲೂ ಹೋಗಿ ಹೊರಗಡೆ ದುಡಿಯಂಗಿಲ್ಲ. ಇವಾಗ ಬೇರೆ ಕಡೆ ಹೋದಾಗೆಲ್ಲ ಇದು ಮಾಡ್ಬೇಕು. ಇವಾಗ ಒಂದು ಫ್ಯಾಕ್ಟ್ರಿಗೆ ಹೋದ್ರೆ ಗಾರ್ಮೆಂಟ್ಸ್ಗೆ ಹೋದ್ರೆ ಟೈಮಿಂಗ್ಸ್ ಅದೆಲ್ಲ ಇದೆಲ್ಲ ಇದು ಮಾಡ್ತಾರೆ. ಇದೇ ನಮ್ಮ ಕೆಲಸ, ನಮ್ಮ ಇದೇ ಮಾಡಿದ್ರೆ ರೈತರ ಕೆಲಸ. ನಮ್ಮ ವ್ಯವಸಾಯ ಮಾಡಿದ್ರೆ ಎಷ್ಟು ಆರೋಗ್ಯನೂ ಚೆನ್ನಾಗೈತೆ. ಇವಾಗ ಚಪ್ಪಲಿ ಇಲ್ಲದ ಇರ್ತಿಲ್ಲ, ಬರೇ ಕಲ್ಲಲ್ಲೇ ನಡ್ಕೊಂಡು ಹೋಗ್ತೀವಿ, ಮಣ್ಣೆಲ್ಲ ತುಡಿತೀವಿ, ಆ ವಾತಾವರಣ ಇದು ಎಲ್ಲಾನು ಆರೋಗ್ಯವಾಗಿ ತುಂಬ ಚೆನ್ನಾಗಿದ್ದೀವಿ. ಅಂದ್ರೆ ರೈತರಾಗಿ ನೀವು ಮಾಡೋದಕ್ಕೆ ತುಂಬಾ ಖುಷಿನೇ ಇದೆ. ಎಲ್ಲರೂ ಕೈ ಜೋಡಿಸ್ತಾ ಇದೀವಿ, ಮನೆಯೊಳಗೆ ಎಲ್ಲ ನಮ್ಮ ಕುಟುಂಬದ ನಾವೆಲ್ಲ ಜೋಡಿಸ್ತಾ ಇದೀವಿ. ಮತ್ತೆ ನಮ್ಮ ಅವ್ರಿಗೆ ನಮ್ಮ ರಿಲೇಶನ್ ಗೆ ನಾವು ಹೋಗ್ತೀವಿ, ಅವ್ರು ನಮಗೂ ಬರ್ತಾರೆ. ಕೆಲಸ ಇದ್ದಾಗ ಅವ್ರ ಕೆಲಸ ನಾವು ಮಾಡ್ತೀವಿ, ನಮ್ ಕೆಲಸ ಅವ್ರು ಬಂದ್ ಮಾಡ್ತಾರೆ. ಒಬ್ರಿಗೊಬ್ರಿಗೆ ಹಂಚ್ಕೊಂಡು ಒಂದು ಹೊಲ ಬಿತ್ತದ್ರಿಂದನು, ಒಂದು ಕಾಳ ಉಣದಿಂದನು, ಎಲ್ಲಿಂದನು ಅವರು ನಮ್ಗೆ ನಾವು ಅವ್ರಿಗೆ ಹೋಗ್ಕೊಂಡು ಚೆನ್ನಾಗಿ ಇದ್ ಮಾಡ್ಕೊಂಡು ಒಬ್ರಿಗೊಬ್ರಿಗೂ ಒಳ್ಳೆ ಇದಿದೆ ನಮ್ಗೆ. ಅದರಿಂದ ಸಿರಿಧಾನ್ಯಗಳು ಮನೆಗೆ ಮಾಡ್ಕೊಂತೀವಿ, ಪೌಡರ್ನ ಸಿರಿಧಾನ್ಯ ಪೌಡರ್ ಮನೆಗೆ ನಮಗೆ ನಾವೇ ಮಾಡ್ಕೊತಾ ಇದ್ದೀವಿ. ರಾಗಿ ಜೋಳ ಎಲ್ಲ ಬೆಳಿತೀವಲ್ಲ, ಎಲ್ಲ ಕಾಳುಗಳೆಲ್ಲ ಅದರಿಂದನೇ ನಾವೇನೇ ಮನೆಯೊಳಗೆ ಮಾಡ್ಕೊಂಡು ಆ ಪೌಡರ್ನ ಗಂಜಿ ತರ ನಾವು ಉಪಯೋಗಿಸ್ತೀವಿ. ಅಂದ್ರೆ ನೀವು ನಿಮ್ಮ ಮನೆಗೋಸ್ಕರ ಒಂದೇ ಮಾಡ್ತೀರಾ ಅಥವಾ? ಇಲ್ಲ ಇಲ್ಲ, ನಮ್ಮ ಮನೆಗೋಸ್ಕರನೇ ನಾವು ಮಾಡ್ಕೊಂತೀವಿ, ನಮ್ಮ ಮನೆಗೋಸ್ಕರ ನಾವು ಮಾಡ್ಕೊಂತೀವಿ. ಹೊರಗಡೆ ಏನು ಇಲ್ಲ, ಇಲ್ಲ ಮಾರಾಟ ಮಾಡಲ್ಲ ನಮ್ಮ ಮನೆಗೇನೆ ನಾವು, ಯಾಕೆಂದ್ರೆ ಅದು ಒಳ್ಳೇದಲ್ವಾ ಅಂತ ಹೇಳ್ಬಿಟ್ಟು ಅದನ್ನ ಮಾಡ್ಕೊತಾ ಇದೀವಿ. ರಾಗಿಗಳನ್ನು ಇವಾಗ ಗೌರಬ್ಬ ಟೈಮ್ ಒಳಗೆ ರಾಗಿಗಳು ಸೋಸ್ಕೊಂತೀವಿ, ಅದನ್ನೇ ಸಾವಿಗೆ ಕಡುಬು ಎಲ್ಲ ರಾಗಿ ಒಳಗೆ ನಾವು ಮಾಡ್ಕೊಳ್ಳೋದು. ಅಕ್ಕಿ ಉಪಯೋಗಿಸಲ್ಲ ಜಾಸ್ತಿ, ರಾಗಿ ಒಳಗೆ ರಾಗಿ ಬೆಳಿತೀವಲ್ಲ ರಾಗಿಯಿಂದನೇ ಎಲ್ಲ ಮಾಡ್ಕೊಂತೀವಿ, ಎಲ್ಲ ರಾಗಿಯಿಂದನೇ ಉಪಯೋಗಿಸ್ಕೊಂತೀವಿ. ರಾಗಿ ಒಳಗೆ ತುಂಬನೇ ಶಕ್ತಿ ಇದೆ. ಇವಾಗ ಶುಗರು ನಮ್ಮ ಅಮ್ಮ ಇರೋದ್ರಿಂದ ಎಲ್ಲರಿಗೂ ಒಳ್ಳೇದು ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆಲ್ಲ ಕಾಫಿ ಟೀ ಕಮ್ಮಿನೇ, ರಾಗಿ ಗಂಜಿ ರಾಗಿ ಅದರಿಂದನೇ ಇದು ಮಾಡ್ತೀವಿ. ಇಲ್ಲಿಯವರೆಗೆ ರೈತ ಮಹಿಳೆ ಶ್ರೀಮತಿ ರಾಧಾಮಣಿಯ ಜೊತೆಗೆ ಅವರ ಅನುಭವ ತಿಳ್ಕೊಂಡಾಯ್ತು. ರಾಧಾಮಣಿ ಅವರೇ, ನಿಮಗೆ ಧನ್ಯವಾದಗಳು, ನಿಮ್ಗೆ ಒಳ್ಳೇದಾಗ್ಲಿ. ನಮಸ್ಕಾರ. ನಿಮಗೂ ನಮಸ್ಕಾರಗಳು, ಇಲ್ಲಿ ಕರೆಸಿ ನಮ್ಮನ್ನ ಈ ತರ ಅವಕಾಶ ಕೊಟ್ಟಿರೋದಕ್ಕೆ ಆಕಾಶವಾಣಿಗೂ ನಿಮಗೂ ಕೂಡ ನಮಸ್ಕಾರಗಳು, ಧನ್ಯವಾದ. ಇದುವರೆಗೆ ಪ್ರಗತಿಪರ ರೈತ ಮಹಿಳೆ ರಾಧಾಮಣಿ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಾಜಲಕ್ಷ್ಮಿ ರಾಜೀವ್. ಕೃಷಿರಂಗದಲ್ಲಿ ಇನ್ನು ಮುಂದೆ ಜನಪದ ಸಂಗೀತ. ಚಿಕ್ಕನಾಯಕನಹಳ್ಳಿ ತಾಲೂಕು ದುಗ್ಗದಹಳ್ಳಿಯ ಶಿವಮ್ಮ ಮತ್ತು ಸಂಘಗಳಿಂದ ಸೋಬಾನೆ ಪದ. ಸೋವಾ ಎತ್ತಲಗ ಸೇದ ಬಾವೆ ಎತ್ತೆ ಕೊಟ್ಟಿದರೆ ಗಲೀರಂದ ಅಣ್ಣ ತಂದೆರ ನೀನು ಮರೆಯಬೇಡ. ಲಿಂಗ